ಮಣ್ಣಿನಲ್ಲಿರುವ ಪೋಷಕಾಂಶಗಳೆಲ್ಲ ಲಭ್ಯತೆನು ಕೂಡ ಬದಲಾಗ್ತಾ ಹೋಗುತ್ತೆ. ಆದ್ರಿಂದ ಕನಿಷ್ಠ 3 ವರ್ಷಕ್ಕೊಮ್ಮೆ ಆದ್ರೂ ಮಣ್ಣು ಪರೀಕ್ಷೆಬೇಕು ಅಂತ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೆಸರೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ಚಿಕ್ಕೋಟ ತಾಲೂಕು, ಗ್ರಾಮ ಹುನವಾಡ. ಹೆಸರು ಸರ್? ಕಲ್ಲಪ್ಪ ಬಸಪ್ಪ ತಳವಾರ. ಕೇಳಿ ತಳವಾರ ಅವ್ರ ಪ್ರಶ್ನೆನ. ಸರ್, ನಮ್ಗ ಮಣ್ಣು ಆರೋಗ್ಯ ಚೀಟಿ ಕೊಡ್ತಿದ್ರು. ಹೌದು. ಆದ್ರೆ ನಮ್ಗ ಪ್ರತಿ ಸರ್ವೆ ನಂಬರ್ ಅವ್ರು ಕೊಡ್ತಾರ, ಎಲ್ಲರಿಗೆ ಒಂದ್ ಸರ್ವೆ ಎಲ್ಲರಿಗೆ ಸೇರಿ ಕೊಡ್ತಾರ್ರಿ ಮಣ್ಣು ಆರೋಗ್ಯ ಚೀಟಿ ಕಾರ್ಡ್. ಈಗ ತಮ್ಮ ಗಮನಕ್ಕೆ ತರಬೇಕು, ನಿಮ್ದು ಖುಷ್ಕಿ ಜಮೀನ್ ಅಲ್ವಾ? ಇಲ್ಲ ಇಲ್ಲ, ತೋಟಗಾರಿಕೆ. ತೋಟಗಾರಿಕೆ ತೋಟಗಾರಿಕೆ ಜಮೀನ್ ಆದ್ರೆ ಈಗ ನಿಮ್ದು 1 ಹೆಕ್ಟೇರ್ಗೆ 1 ಪ್ರಾತಿನಿಧಿಕ ಮಣ್ಣು ಮಾದರಿಯನ್ನ ತೆಗೆದ್ರೆ ಸಾಕಾಗುತ್ತೆ. ಅಂದ್ರೆ 1 ಸರ್ವೆ ನಂಬರ್ ಅಲ್ಲಿ 8-10 ಕಡೆ ಮಣ್ಣು ಮಾದರಿನ ತೆಗೆದುಕೊಂಡು ಅದನ್ನ 1 ಮಣ್ಣು ಮಾದರಿ ಮಾಡಿ ಅದನ್ನ ಲ್ಯಾಬ್ಗೆ ಸಬ್ಮಿಟ್ ಮಾಡಿ ಅದನ್ನ ಪರೀಕ್ಷೆ ಮಾಡಿದ್ಮೇಲೆ ಆ ಫಲಿತಾಂಶವನ್ನ ಆ ಸರ್ವೆ ನಂಬರ್ ಅನ್ನ ಎಲ್ಲಾ ರೈತರು ಉಪಯೋಗಿಸ್ಕೊಂಡ್ರು ಸಾಕಾಗುತ್ತೆ. ಅಲ್ಲ, ನೀವು ನಮ್ಮ ಇಲಾಖೆಯಿಂದ ನಾವು ಸ್ವಯಂ ಬಂದು, ನಮ್ದು ಭೂಸಾರ ಒಂದು ಮೊಬೈಲ್ ತಂತ್ರಾಂಶ ಇದೆ, ಆ ಇದರಲ್ಲಿ ನಾವು ನಮ್ಮ ಇಲಾಖೆ ಅಧಿಕಾರಿಗಳು ಅಥವಾ ನಮ್ಮ ಇಲಾಖೆ ಅಧಿಕಾರಿಗಳಿಂದ ನಿಯೋಜಿಸಿರುವ ಸಿಬ್ಬಂದಿ ಬಂದು PR ಅಂತ ಹೇಳ್ತಾರಲ್ಲ, PR ಅಥವಾ ಕೃಷಿ ಸಖಿ, ಅವರು ಬಂದು ಏನಾದ್ರೂ ಮಣ್ಣು ಮಾದರಿ ಸಂಗ್ರಹಿಸಿದ್ರೆ ನೀವು ಯಾವುದೇ ದುಡ್ಡನ್ನ ಕಟ್ಟೋದ್ ಬೇಡ, ಸರ್ಕಾರದಿಂದಾನೇ ಮಣ್ಣು ಪರೀಕ್ಷೆಯನ್ನ ಮಾಡಿ ನಿಮ್ಗೆ ಕಾರ್ಡ್ ಅನ್ನ ತಲುಪಿಸಲಾಗತ್ತೆ. ನೀವು ಏನಾದ್ರೂ ವಾಲಂಟ್ರಿಯಾಗಿ ಈಗ ನೀವೊಂದು ಬೆಳೆ ಬೆಳಿಬೇಕು, ಯಾವ್ದಾದ್ರು ನಿಮಗೆ ಬೇಕೇ ಬೇಕು ಅಂತ ಅಂದ್ರೆ ನೀವು ನಿಮ್ಮ ಹೊಲದ ಜಮೀನಿನ ಮಣ್ಣನ್ನ ತೆಗೆದುಕೊಂಡು ಬಂದು ಪ್ರಯೋಗಾಲಯಕ್ಕೆ ಕೊಟ್ರೆ ನೀವು 200 ರೂಪಾಯಿ ಫೀಸ್ ಅನ್ನ ಕೊಟ್ಟು ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಧನ್ಯವಾದ. ಧನ್ಯವಾದಗಳು. ರೇಡಿಯೋದಲ್ಲಿ ಎಲ್ಲ ಕೇಳ್ತೀನಿ, ನಮ್ಮ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆಗಳು ಎಲ್ಲ ಮಾಹಿತಿ ಆಯಾ ಜಮಾನ್ ಬಂದವರು ನಮಗ್ ಬಹಳ ಮಾಹಿತಿ ಕೊಡ್ತಾರೆ. ತುಂಬಾ ಸಂತೋಷ. ಧನ್ಯವಾದಗಳು. ನೀವು ರೇಡಿಯೋ ಕೇಳ್ತಾ ಇರಿ. ಇನ್ನು ನಾವು ಸುಮಾರು 26 ಕಾರ್ಯಕ್ರಮ ರಾಜ್ಯ ಕೃಷಿ ಇಲಾಖೆ ಮಾಡ್ತಾ ಇದೆ. ಬೇರೆ ಬೇರೆ ವಿಷಯದ ಮೇಲೆ ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಬರ್ತಾರೆ. ನಾವು ಪ್ರಶ್ನೆ ಕೇಳಿ. ಧನ್ಯವಾದ ಸರ್. ಧನ್ಯವಾದ. ಓಕೆ, ಕಾರ್ಯಕ್ರಮ ಕೇಳಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಸಕಲೇಶ್ಪುರ ತಾಲೂಕು ದೇವನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ ಸರ್. ಕೇಳಿ ಯೋಗೇಶ್ ಅವರೇ. ಮೇಡಮ್, ನಾನು ಮುಂಚೆ ಎಲ್ಲ ಕೃಷಿ ಇಲಾಖೆನಲ್ಲಿ ಈ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಡೆವಲಪ್ಮೆಂಟ್ ಮತ್ತೆ ಜಿಪ್ಸಮ್ ನ ಸಹಾಯಧನದಲ್ಲಿ ಕೊಡ್ತಾ ಇದ್ರು. ಇವಾಗ ಕೊಡ್ತಾ ಇಲ್ಲ, ಯಾಕೆ ಅಂತೇಳಿ. ಆ ಯೋಜನೆ ಇವಾಗ ಇಲ್ಲ ನಮ್ಮಲ್ಲಿ. ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆ ಪ್ರಥಮವಾಗಿ ಲಾಂಚ್ ಆದಾಗ 2014 ಆ ಕಾರ್ಯಕ್ರಮ ಇತ್ತು. ಇವಾಗ ರಸಗೊಬ್ಬರಗಳು ಹಾಗೂ ಲಘು ಪೋಷಕಾಂಶ ಇರಬಹುದು, ಅದ್ರ ಶಿಫಾರಸನ್ನ ನಾವು ಕೊಡ್ತೀವಿ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಬೇರೆ ಬೇರೆ ಯೋಜನೆಗಳಲ್ಲಿ ನಿಮಗೆ ಅದು ಇದೆ, ಇನ್ನೊಂದು ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಅಂತ, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ತರ ಪೋಷಕಾಂಶಗಳನ್ನ ಕೊಡ್ತೀವಿ, ಅಲ್ಲಿ ತಗೊಳ್ಬಹುದು. ಅಥವಾ ಮಣ್ಣನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಹಾಗಾಗಿ ಮಣ್ಣು ಆರೋಗ್ಯ ಶಿಫಾರಸಿನ ಅನ್ವಯ ತಾವು ಅದನ್ನ ಬಳಕೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂದ್ರೆ ನೋಡಿ, ನಮ್ಮ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಮಳೆ ಜಾಸ್ತಿ ಬೀಳೋದ್ರಿಂದ ಮಣ್ಣು ಸವಕಳಿ ಜಾಸ್ತಿ ಇರುತ್ತೆ. ಆ ಪೋಷಕಾಂಶಗಳು ಏನೇ ಹಾಕಿದ್ರು ಭೂಮಿನಲ್ಲಿ ಉಳಿಯಲ್ಲ. ಆವಾಗ ನಮಗೆ ವಿಶೇಷವಾಗಿ ನಂಬಾಗುತ್ತೆ, ಇದನ್ನ ಕೊಟ್ರೆ ಲಘು ಪೋಷಕಾಂಶ ಇರ್ಬೋದು ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ. ಕಡು ಬಡವರಿಗಾದ್ರೂ ಇದು ಕೊಡೋದಕ್ಕೆ ಏನಾದ್ರು ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ ಖಂಡಿತವಾಗ್ಲೂ. ಸ್ವಲ್ಪ ನೀವು ಹೆಚ್ಚು ಮಳೆ ಇರೋ ಪ್ರದೇಶದಲ್ಲಿ ಸ್ವಲ್ಪ ಸಾವಯವ ಗೊಬ್ಬರಗಳನ್ನ ಸೇರಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವೇನೇ ಗೊಬ್ಬರನ ಸೇರಿಸಿದ್ರು ಅದು ಹಿಡಿದಿಟ್ಕೊಳ್ಳಕ್ಕೆ ನಿಮ್ಗೆ ಸಾವಯವ ಅಂಶ ಇರಲೇಬೇಕು ಮಣ್ಣಲ್ಲಿ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೇನ್ ಹೇಳಿದಿರಾ ಅದನ್ನ ನಾವು ಮಲೆನಾಡಿನಲ್ಲಿ ಯಾವ ತಿಂಗಳಿನಲ್ಲಿ ಮಣ್ಣನ್ನ ಸಂಗ್ರಹಿಸಬೇಕು ಮಣ್ಣು ಪರೀಕ್ಷೆ ಕೊಡೋದಕ್ಕೆ? ನೀವು ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಸಂಗ್ರಹ ಮಾಡಿದ್ರೆ ಒಳ್ಳೇದು. ಈಗ ನೋಡಿ, ಈ ವರ್ಷ ಹವಾಮಾನ ವೈಪರೀತ್ಯದಿಂದ ತುಂಬಾ ಬೇಗನೆ ಮಳೆ ಆಯ್ತು. ಸೊ ಅದಕ್ಕೆ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವಾಗ ನಿಮ್ಮಲ್ಲಿ ಬೆಳೆ ಇರಲ್ವಲ್ಲ ಆ ಟೈಮ್ ಅಲ್ಲಿ ಆ ಸಂದರ್ಭದಲ್ಲಿ ನೀವು ಮಣ್ಣು ಮಾದರಿ ಸಂಗ್ರಹ ಮಾಡಬಹುದು. ಇದು PR ಅಂತ ಏನೋ ಹೇಳಿದ್ರಿ ಮುಂಚೆ ಬೇರೆ ಹಿಂದಿನ ಕರೆಯವರಿಗೆ. ಅವರು ಏನು PR ಏನಾಗಿರ್ತಾರೆ? ಅವರು ಪ್ರೈವೇಟ್ ರೆಸಿಡೆಂಟ್ ಅಂತ ಇರ್ತಾರೆ. ನಿಮಗೆ ಗೊತ್ತಿರಬಹುದು ನಮ್ಮಲ್ಲಿ ಇನ್ನೊಂದು ಯೋಜನೆ ಇದೆ ಬೆಳೆ ಸಮೀಕ್ಷೆ ಅಂತ. ಬೆಳೆ ಸಮೀಕ್ಷೆಯನ್ನ ಕೈಗೊಳ್ತಾರಲ್ಲ ಅದೇ ಪಿ ಆರ್ ಗಳಿಗೆ ಈ ಹೇಗಿದ್ರು ಅವ್ರಿಗೆ ಆ ಲೋಕಲ್ ಆಗಿ ಎಲ್ಲ ಹಳ್ಳಿಗಳ ಪರಿಚಯ ಇರುತ್ತೆ, ರೈತರ ಪರಿಚಯ ಇರುತ್ತೆ. ಸೊ ನಮ್ಮ ಇಲಾಖೆಯಿಂದ ನಮ್ಮಲ್ಲಿ ಮಣ್ಣು ಫಲವತ್ತತೆ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ನಾವು ಅವರ ಮೂಲಕ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ನಾನು ಪಿ ಆರ್ ಹೋಗಿ 2 ವರ್ಷ ಕೆಲಸ ಮಾಡಿದ್ದೆ, ನಮ್ಗೆ ಅದ್ರ ಬಗ್ಗೆ ಏನು ಅದು ಅದು ಕಳೆದ ವರ್ಷದಿಂದ ಜಾರಿಯಲ್ಲಿ ಬಂದಿರೋದು. ನೀವು ಯಾವ ವರ್ಷ ಕೆಲಸ ಮಾಡಿದ್ರಿ? ಅದ್ರ ಹಿಂದಿನ ವರ್ಷ. ಕಳೆದ ವರ್ಷದಿಂದ ನಮ್ಗೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಬಂತು, ಹಾಗಾಗಿ ನಾವು ಕಳೆದ ವರ್ಷದಿಂದ ಪಿ ಆರ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ ಖಾಸಗಿ ನಿವಾಸಿಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಸರ್. ಹಲೋ ಕೃಷಿರಂಗ, ನೇರ ಪ್ರಸಾರ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೆಸರು ಮಾಲ್ಕೋಟಿಂದ ಮಾತಾಡ್ಕತ್ತೀನಿ. ಹೆಸರು ಸರ್? ಈ ಸರ್, ಈ ಫ್ಲಡ್ ಗಿಟ್ ಬಂದು ಹೋದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಎಸೆನ್ಶಿಯಲ್ ಅಲ್ಲ ಸರ್? ಹೆಸರು ಹೇಳಿ ಸರ್, ಹೆಸರು ಗೊತ್ತಾಗಿಲ್ಲ. ಕ್ವಾಲಿಟಿ ಚೇಂಜ್ ಆಗಿತ್ತಲ್ಲ ಸರ್. ಎರಡನೇದು ಈ ಕೆಮಿಕಲ್ ಪೆಸ್ಟಿಸೈಡ್ಸ್ ಗಿಂತ ಸಾವಯವ ಗೊಬ್ಬರ ಉಪಯೋಗ ಮಾಡೋದು ಬಹಳ ಚಲೋ ಅನಿಸ್ತದೆ ನನಗೆ ಇದ್ರ ಬಗ್ಗೆ ತಾವು. ಹೌದು ಖಂಡಿತ, ಇವಾಗ ನಿಮ್ಮಲ್ಲಿ ಮಳೆ ಬಂದು ಮಣ್ಣು ಸವಕಳಿ ಆಗಿರುತ್ತೆ. ಈಗ ನಿಮಗೆ ಗೊತ್ತಿರಬಹುದು, 1 ಇಂಚ್ ಮಣ್ಣು ನಮಗೆ ಬರಬೇಕು, ಉತ್ಪತ್ತಿ ಆಗ್ಬೇಕು ಅಂದ್ರೆ ಶತಮಾನಗಳೇ ಬೇಕಾಗತ್ತೆ. ಆದ್ರೆ ಒಂದು ದೊಡ್ಡ ಮಳೆ ಬಂದ್ರೆ ಕೊಚ್ಚಿ ಹೋದ್ರೆ ಆ ಎಲ್ಲ ಮಣ್ಣಿನ ಪದರ, ನಮ್ಮಲ್ಲಿ ಏನು ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ, ಮೇಲ್ಗಡೆ 1-2 ಇಂಚ್ ಎಲ್ಲಿ ನಮ್ಮ ಬೆಳೆ ಬೇರ್ ಬೀಳುತ್ತೆ ಅಲ್ಲೇ ನಮ್ಮ ಎಲ್ಲ ಮಣ್ಣು ಕೊಚ್ಚಿ ಹೋಗಿರುತ್ತೆ. ಸೊ ಹಂಗಾಗಿ ಕೊಚ್ಚಿ ಹೋದ ಮಣ್ಣಿನಲ್ಲಿ ಮಣ್ಣು ಪರೀಕ್ಷೆ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಬೆಳೆ ಬೆಳೆಯೋದು ಸೂಕ್ತನಾ ಅಲ್ವಾ, ಅಥವಾ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅನ್ನೋದನ್ನ ಯಾವ ಬೆಳೆ ಬೇಕಾಯ್ತು, ಅಲ್ಯೂಮಿನಿಯಂ ಫಾಯಿಲ್ ಇದ್ದಾಗ ಆಮೇಲೆ ಕೆಮಿಕಲ್ ಪೆಸ್ಟಿಸೈಡ್ ಉಪಯೋಗ ಮಾಡೋದು ಬಹಳ ಕೆಟ್ಟ ಮಾಡ್ಯಾರ ನೋಡ್ರಿ ಮೇಡಮ್. ಯಾವ್ದೋ ಪೆಸ್ಟಿಸೈಡ್ ಬ್ಯಾನ್ ಮಾಡ್ಯಾರ, ಅದ್ರ ಎನ್ವೈರನ್ಮೆಂಟ್ ಅಂತ ಹೇಳಿ ಬ್ಯಾನ್ ಮಾಡ್ಯಾರ ಮೇಡಮ್. ಹೌದು ಅದಲ್ರಿ ಮೇಡಮ್, ಅದಕ್ಕೆ ನ್ಯಾಚುರಲ್ ಸಾವಯವ ಗೊಬ್ಬರ ಉಪಯೋಗ ಮಾಡೋದು ಬಹಳ ಚಲೋ ಅಲ್ರಿ. ಹೌದು, ತುಂಬಾ ಒಳ್ಳೆಯದು. ನಿಮ್ ಹೆಸರು ಗೊತ್ತಾಗಿಲ್ಲ? ಎಸ್ ಮೇಡಮ್, ನಾ ಹನುಮ ಸಾಗರ್ ಅಂತ ಹೇಳಿ. ಐ ವಾಂಟ್ ಟು ಸ್ಟಾರ್ಟ್ ಅಗ್ರಿಕಲ್ಚರ್ ಮೇಡಮ್. ನಾನು ರಿಟೈರ್ಡ್ ಆಗಿ ಕಣ್ಕಾಲ್ ಸಂಘ ಬಂದಿದ್ದೀನಿ, ಫುಡ್ ರೆಸ್ಪೆಕ್ಟ್ ಅಂತ ವರ್ಕ್ ಮಾಡಿದ್ದೆ ಬಂದಿದ್ದೀನಿ. ಅದಕ್ಕೆ ಸುಮ್ನೆ ಮಾಡ್ಬೇಕಂತ ಖಾಲಿ ಕೂತೀವ, ಏನಾದ್ರು ಮಾಡ್ಬೇಕಂತ ವಿಚಾರದಲ್ಲಿ ಮೇಡಮ್. ತುಂಬಾ ಸಂತೋಷ. ನಮ್ದು ಇನ್ನೂ 26 ಕಾರ್ಯಕ್ರಮ ಇರ್ತವೆ ಸರ್, ನೇರ ಪ್ರಸಾರ ಕಾರ್ಯಕ್ರಮ. ಕೃಷಿ ಇಲಾಖೆ, ರಾಜ್ಯ ಕೃಷಿ ಇಲಾಖೆಯವರು ಬಂದು ಇಲ್ಲಿ ನಡೆಸಿಕೊಡ್ತಾರೆ ಸರ್. ದಯವಿಟ್ಟು ಕಾರ್ಯಕ್ರಮ ಕೇಳಿ, ಮತ್ತೆ ನಿಮ್ಮ ಇದಕ್ಕೂ ಉಪಯೋಗ ಆಗುತ್ತೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಸರ್, ನಾನು ಸುರೇಶ್ ಅಂಬಟ್ ಹುಣಸೂರಿಂದ. ಹೇಳಿ ಸುರೇಶ್ ಅವರು, ಯಾವ ಊರಿಂದ? ಹುಣಸೂರಿಂದ ಸುರೇಶ್. ಕೇಳಿ ಸುರೇಶ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ಇದು ಮಣ್ಣು ಪರೀಕ್ಷೆ ಮಾಡಬೇಕು, ಎಷ್ಟೊಷ್ಟಕ್ಕೆ ಒಂದಪ್ಪ ಮಾಡಿಸ್ಬೋದು? ಈಗ ಒಂದು ಯಾವ ವರ್ಷಕ್ಕೆ ಎಷ್ಟೊಷ್ಟಂತ ಮಾಡಿಸ್ಬೋದು? ನಿಮ್ದು ನೀರಾವರಿ ಜಮೀನಾಗಿದೆ, 2 ವರ್ಷಕ್ಕೊಂದ್ಸಲ ಮಾಡಿಸಿ. ನಿಮ್ದು ಖುಷ್ಕಿ ಮಳೆ ಆಶ್ರಿತ ಜಮೀನ್ ಆದ್ರೆ 3 ವರ್ಷಕ್ಕೊಂದ್ಸಲ ಕಡ್ಡಾಯವಾಗಿ ಮಾಡಿಸಿ. ಪರೀಕ್ಷೆ ಮಾಡೋಕೆ ಅಲ್ಲ, ನೀವು ವಾಲಂಟ್ರಿ ಆಗಿ ತಗೊಂಡೋಗಿ ಕೊಟ್ರೆ 200 ರೂಪಾಯಿ ಫೀಸ್ ಇರುತ್ತೆ ನಮ್ಮ ಲ್ಯಾಬ್ ಅಲ್ಲಿ, ನಮ್ಮ ಪ್ರಯೋಗಾಲಯದಲ್ಲಿ. ನಮ್ಮವರೇ ವಾಲಂಟರಿ ಆಗಿ ಬಂದು ಅವರೇನೆ ಮೊಬೈಲ್ ಆಪ್ ಮೂಲಕ ತೆಗೆದ್ರೆ ಯಾವುದೇ ಫೀಸ್ ಇರೋದಿಲ್ಲ. ಮಣ್ಣು ಆರೋಗ್ಯ ಕಾರ್ಡ್ ಕೂಡ ಉಚಿತವಾಗಿ ವಿತರಣೆ ಮಾಡ್ತೀವಿ. ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ. ನಾನು ಕೊಡಗು ಜಿಲ್ಲೆ ಬನ್ನಂಪೇಟೆ ತಾಲೂಕು ಕಾವಳಗಿರಿ ಗ್ರಾಮ ಮಧುಕುಮಾರ್ ಅಂತ. ಓಕೆ ಸರ್, ಕೇಳಿ ಮಧುಕುಮಾರ್ ಸರ್. ಈಗ ತಜ್ಞರು ಹೇಳ್ತಾ ಇದ್ರು ಮಣ್ಣು ಆರೋಗ್ಯ ಇದು ಪಿ ಎಚ್ ವ್ಯಾಲ್ಯೂ ನೋಡಿ ಅದಕ್ಕೆ ಸರಿಯಾಗಿ ರಸಗೊಬ್ಬರಗಳ ರೆಕಮೆಂಡೇಶನ್ ಮಾಡ್ತಾರೆ ಅಂತ. ಹೌದು ಸರ್. ಆದ್ರೆ ಸರ್ ಏನ್ ಸಮಸ್ಯೆ ಅಂತಂದ್ರೆ, ನಮ್ಗೆ ಇಲ್ಲಿ ಇದು ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ರಸಗೊಬ್ಬರ ಪರೀಕ್ಷೆ ಲ್ಯಾಬ್ ಇರಬೇಕು. ಈಗಿನ ರಸಗೊಬ್ಬರಗಳು ಯಾವ ತರ ಇರುತ್ತೆ ಅನಂತರ ರೈತರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಹಾಗಾಗಿ ಎನ್ ಪಿ ಕೆ ಆಗ್ಲಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳು ಇಲ್ಲಿ ಕೊಡ್ತಾರೆ ಇದ್ದಾರಲ್ಲ, ಅದಕ್ಕೆ ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಪ್ರತಿ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಅದಕ್ಕೊಂದು ಸಪರೇಟ್ ಲ್ಯಾಬ್ ಇಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ 7 ಫರ್ಟಿಲೈಸರ್ ಲ್ಯಾಬ್ಗಳಿದಾವೆ. ಯಾಕಂದ್ರೆ ಸಾಮಾನ್ಯವಾಗಿ

ಓಕೆನಾ, ಅಟ್ಲೀಸ್ಟ್ ನಾವಾಗಿ ನಾವು ಕೇಳ್ತಾ ಇದೀವಿ ಅಧಿಕಾರಿಗಳ ಸ್ಪಂದನೆ ಮಾಡ್ಬೇಕು, ಬಟ್ ಕೇಳಿದ್ರು ಮಾಡ್ತಾ ಇಲ್ಲ, ನಾವ್ ಅಲ್ಲಿ ಆಫೀಸ್ ಹೋದ್ರು ಮಾಡ್ತಾ ಇಲ್ಲ, ದೊಡ್ಡ ಸಮಸ್ಯೆ ಅಲ್ವಾ? ನಾವ್ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಬಿಡಿ. ನಿಮ್ಮ ಊರು ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಕೊಡಿ. ಮೊಬೈಲ್ ಸಂಖ್ಯೆ ಕೊಡಿ ನಿಮ್ದ. ಓಕೆ, 7975 3254. ಓಕೆ, ಮುಂದೆ 93. ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಗ್ರಾಮ ಹೇಳಿದ್ರಿ, ನಾಗದೇಶನಹಳ್ಳಿ. ನಾಗೇಶನಹಳ್ಳಿ ಗ್ರಾಮ, ಗುರುಂಪ ಗ್ರಾಮ ಪಂಚಾಯತ್. ಓಕೆ, ಪಿನ್ ಕೋಡು 583228. ಓಕೆ, ನಿಮ್ಮ ಪ್ರಶ್ನೆನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಹೆಸರು ಹೇಳಿ ಸರ್, ಎಲ್ಲಿದ್ದ? ನಾನು ಆಕ್ಚುಲಿ ಬೆಂಗಳೂರಿನ ಮಾತಾಡ್ತಾ ಇರೋದು. ಓಕೆ, ಕೇಳಿ ಸರ್. ಇದು ಮಣ್ಣಿನ ಪರೀಕ್ಷೆ ವಿಚಾರ ಬಂದಾಗ ನನಗೂ ಕೆಲವು ಸರಿ, ನಾನೊಬ್ಬ ಕೃಷಿಕನಾಗದಿದ್ರು ಕೂಡ ನನಗೆ ಅನ್ಸೋದು ಎಲ್ಲಾ ಕಡೆ ನಮ್ಮ ಸಿಟಿಯಿಂದ ಬರೋ ತ್ಯಾಜ್ಯಗಳೆಲ್ಲ ಎಲ್ಲಾ ಕಡೆ ಡಂಪ್ ಮಾಡ್ಬಿಡ್ತಾರೆ. ಆಮೇಲೆ ಎಲ್ಲಾ ಕಡೆ ಕೃಷಿ ಪ್ರದೇಶಗಳೆಲ್ಲ ಇವತ್ತಿನ ಹೈವೇಗಳಲ್ಲಿ ಅದು ಇದು ಎಲ್ಲ ವಿಸ್ತಾರವಾಗಿರೋ ಜಾಗ ಎಲ್ಲ ಆಕ್ಯುಪೈ ಆಗ್ಬಿಟ್ಟಿದೆ ಇವಾಗ. ಆಮೇಲೆ ನೀವೇ ನೋಡ್ದಂಗೆ ಈ ವನ ಪ್ರದೇಶಗಳು ಫಾರೆಸ್ಟ್ ರಿಸರ್ವ್ ಅಂತ ಹೆಂಗ್ ಮಾಡ್ತಾ ಇದೀವಿ, ಆತರ ಫುಡ್ ಪ್ರೊಡಕ್ಷನ್ ರಿಸರ್ವ್ಸ್ ಅಂತ ಲ್ಯಾಂಡ್ ಅನ್ನ ನಾವು ಇಡ್ಬೇಕಾಗತ್ತೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಬೇಜಾರಾಗತ್ತೆ ನಮಗೆ. ಹೌದು. ಆಮೇಲೆ ಇವತ್ತು ನಗರೀಕರಣ ಎಲ್ಲಾ ಕಡೆ ಜಾಸ್ತಿ ಆಗಿ ಅದು ಎಲ್ಲಾ ಕಡೆಗೂ ವಿಸ್ತಾರವಾಗಿ ಇದ್ದಾಗ ಒರಿಜಿನಲ್ ಮಣ್ಣಿನ ಸತ್ವನೇ ಇರೋದಿರೋಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ. ಹೌದು ಸರ್, ಆಧುನೀಕರಣ ಹಾಗೂ ಕೈಗಾರಿಕೀಕರಣ, ನಗರೀಕರಣ ಇವೆಲ್ಲದರಿಂದ ಫಲವತ್ತಾದ ಮಣ್ಣು, ಫಲವತ್ತಾದ ಭೂಮಿಯನ್ನ ನಾವು ಕಳ್ಕೊಳ್ತಾ ಇದೀವಿ. ಸೊ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಇರೋ ಭೂಮಿಯನ್ನೇ ಫಲವತ್ತಾಗುಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ತಮ್ಮ ಕಾಳಜಿಗೆ ಧನ್ಯವಾದಗಳು ಸರ್. ನಾವು ಕೂಡ ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಮಣ್ಣನ್ನ ಉಳಿಸ್ಕೊಳ್ಳ ಪ್ರಯತ್ನ ಮಾಡ್ತೀವಿ ಸರ್. ಹೌದು ಮೇಡಮ್, ನಿಜವಾಗ್ಲೂ ನನಗೇನಂತಂದ್ರೆ ಮಣ್ಣು ಇದ್ರೇನೆ, ಮಣ್ಣಿನ ಕ್ವಾಲಿಟಿ ಇದ್ರೇನೆ ನಮಗೆಲ್ಲ ಆಹಾರ. ಎಲ್ಲಾ ಕಡೆನು ಮಣ್ಣಿನ ಅದನ್ನ ಒಂಥರ ಕೆಮಿಕಲ್ ಇದ್ರಲ್ಲೆಲ್ಲ ಪೊಲ್ಯೂಷನ್ ಮಾಡ್ಬಿಟ್ಟು ಮತ್ತೆ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಹಾಕಿದ್ರೆ ಯಾವ ಬೆಳೆ ಬೆಳೆಯಕಾಗತ್ತೆ ಅನ್ನೋದು ಒಂದು ಪ್ರಶ್ನೆ. ಎಷ್ಟೇ ಆದ್ರೂ ಒರಿಜಿನಲ್ ಆಗಿ ನೀವು ಮಾಡ್ತಾ ಇರೋದು ಬಹಳ ಸಂತೋಷ. ಹ್ಯೂಮಸ್ ಅನ್ನೋದು ಇದೆ ಇಲ್ವಲ್ಲ, ಕೊಟ್ಟಿಗೆ ಗೊಬ್ಬರಗಳು ಅದಿದ ಕಾನ್ಸೆಪ್ಟೇ ಹೊಟ್ಟೋಗಿದೆಯಲ್ಲ, ನಮಗ್ ಬಹಳ ಅದ್ರ ಬಗ್ಗೆ ಬೇಸರ ಮೂಡಿದೆ ಮೇಡಮ್. ತಮ್ಮ ಕಾಳಜಿಗೆ ಧನ್ಯವಾದಗಳು ಸರ್. ಇದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಸರ್. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಇನ್ನೊಂದು ಕರೆ. ಹಲೋ ಹಲೋ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಕೃಷಿ ರಂಗ. ನಮಸ್ತೆ, ಹೇಳಿ ಸರ್. ಶ್ರೀನರಸಪುರ ತಾಲೂಕು ಸೊಸೈನ ಮಾದಶೇತ್ರ ಮಾಡುವ ನಮಸ್ಕಾರಗಳು ಗುರುಗಳೇ. ನಮಸ್ಕಾರ, ಕೇಳಿ ಪ್ರಶ್ನೆನ ಸರ್. ಈಗ ಬೆಳೆ ಆದ ಎಷ್ಟು ತಿಂಗಳ ಮೇಲೆ ಮುನ್ ಪರೀಕ್ಷೆ ತೆಗಿಬೇಕು ಅಂತ ನನ್ನ ಪ್ರಶ್ನೆ ಗುರುಗಳೇ. ಆಯ್ತು, ಹೇಳ್ತಾರ ಉತ್ತರನ. ಬೆಳೆಗೆ ಬೆಳೆ ಹಾಕ್ಲಿಕ್ಕೆ ಮುಂಚೆ ಅಂದ್ರೆ ನೀವು ಬಿತ್ತನೆಗೆ ಜಮೀನಿನ ಉಳುಮೆ ಮಾಡ್ತಿರಲ್ಲ, ಅದಕ್ಕಿಂತ ಮುಂಚೆ ತೆಗಿಬೇಕು ಅಥವಾ ಬೆಳೆ ಕಟಾವ್ ಆದ ಒಂದ್ ತಿಂಗಳ ನಂತರ ತೆಗೀರಿ? ಯಾವ್ದೇ ಬೆಳೆ ಆದ್ರೂ ಅದೇ ರೀತಿ? ಹೌದು, ಯಾವ್ದೇ ಬೆಳೆ ಆದ್ರೂ ಅಷ್ಟೇ. ಅದೇ ರೀತಿಲಿ ಈಗ ನಿಮ್ಗೆ ಮರಗಳಾದ್ರೆ, ಈಗ ಅಡಕೆ, ತೆಂಗು, ಬಾಳೆ ಎಲ್ಲ ಆದ್ರೆ ನೀವು ಗೊಬ್ಬರ ಹಾಕಿದ್ದು ಒಂದು ಒಂದು ಒಂದೂವರೆ ತಿಂಗಳ ಮಧ್ಯ ಎರಡು ಇದಿರುತ್ತಲ್ಲ, ಎರಡು ಸಾಲುಗಳ ಮಧ್ಯ ತೆಗಿಬೇಕು. ನಾವು ಧನ್ಯವಾದ, ತಮಗೂ ಕೂಡ ಧನ್ಯವಾದಗಳು, ಕರೆ ಮಾಡಿದಕ್ಕೂ ಕೂಡ ಧನ್ಯವಾದಗಳು. ಕೇಳುವರೆ, ಇದು ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳಿದ ಮತ್ತು ನಮ್ಮ ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಕೃಷಿ ಆಯುಕ್ತಾಲಯದ ಉಪ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ವಿನುತಾ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಕಾವ್ಯಶ್ರೀ ಅವರಿಗೂ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಸರ್, ತಮಗೂ ಕೂಡ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಜೂನ್ 6 ಇರ್ತದೆ. ತಾವು ಕೂಡ ಕರೆ ಮಾಡಿ ಪ್ರಶ್ನೆಯನ್ನು ಕೇಳಬಹುದು. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ತಾವು ಒಂದು ದೂರವಾಣಿ ಸಂಖ್ಯೆನ ಕೊಡ್ತೇವೆ, ತಾವು ಬರ್ಕೊಳ್ಳಿ ದಯವಿಟ್ಟು. 1800453525 1800 ಇನ್ನೊಮ್ಮೆ ಕೇಳಿ 1800 425 3553. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದುವರೆಗೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಮಣ್ಣು ಪರೀಕ್ಷೆಯ ವಿಧಾನ ಮತ್ತು ಮಹತ್ವ, ಈ ವಿಷಯವಾಗಿ ಭಾಗವಹಿಸಿದ ತಜ್ಞರು ವಿನುತ, ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ, ತಾಂತ್ರಿಕ ಸಹಾಯ ಎಲ್ ಶ್ರೀನಿವಾಸ್ ಹಾಗೂ ಗೋವಿಂದರಾಜು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ, ಆಕಾಶವಾಣಿನಾ? ಇದುವರೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಪ್ರಾಯೋಜಿಸಿದವರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಲೋ, ಆಕಾಶವಾಣಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ರೈತ ಬಾಂಧವರೇ, ಬೇಸಾಯವನ್ನ ನಮ್ಮ ಹಿರಿಯರು ತುಂಬಾ ಪ್ರೀತಿಯಿಂದ ಪೂಜನೀಯವಾಗಿ ಸ್ವೀಕರಿಸಿಕೊಂಡು ಅದರಲ್ಲಿ ಬಹಳ ಚೆನ್ನಾಗಿ ತೊಡಗಿಸಿಕೊಂಡು ತಮ್ಮನ್ನು, ತಮ್ಮ ಮನೆತನವನ್ನು, ತಮ್ಮ ಊರನ್ನು ಬೆಳೆಸಿಕೊಂಡ್ರು. ಒಂದೊಂದು ಮನೆ, ಒಂದೊಂದು ಊರು ಬೇಸಾಯದಿಂದ ತುಂಬಾ ಚೆನ್ನಾಗಿ ಬೆಳವಣಿಗೆ ಆದವು. ಈಗಲೂ ಬೇಸಾಯವನ್ನು ನೆಚ್ಚಿಕೊಂಡು ಎಷ್ಟೋ ಕುಟುಂಬಗಳು ಸಂತೃಪ್ತಿಯಾಗಿ ಜೀವನ ಮಾಡುತ್ತವೆ, ಹಾಗೆ ಆರ್ಥಿಕವಾಗಿಯೂ ಬೆಳವಣಿಗೆಯಾಗಿದ್ದಾವೆ. ಬೇಸಾಯದಲ್ಲಿ ಮಾನವನ ಶ್ರಮ ತುಂಬಾ ಪ್ರಮುಖವಾದ ಸಂಗತಿಯಾಗ್ತದೆ. ಮನೆಯವರೆಲ್ಲರೂ ಸೇರಿಕೊಂಡು ಕೆಲಸ ಮಾಡಿದರಂತೂ ಬೆಳವಣಿಗೆ ಸಲೀಸಾಗಿ ಸಾಗ್ತಾ ಇರುತ್ತೆ. ನಮ್ಮ ಹಿರಿಯರು ಹೇಳಿದ್ರು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅನ್ಕೊಂಡು. ಬೇಸಾಯಕ್ಕೆ ಎಷ್ಟು ಜನ ಇದ್ರೂ ಸಾಕಾಗೋದಿಲ್ಲ, ಎಷ್ಟು ಸಮಯ ದುಡಿದ್ರೂ ಅದು ಸಂಪೂರ್ಣ ಅನಿಸೋದಿಲ್ಲ. ಅನೇಕ ಜೀವಿಗಳು ಬೇಸಾಯದಲ್ಲಿ ನೆರವಿಗೆ ಬರ್ತವೆ. ಬರೇ ಮನುಷ್ಯನೇ ಬೇಸಾಯದ ಬೆಳವಣಿಗೆಗೆ ಕಾರಣಕರ್ತನಾಗೋದಿಲ್ಲ. ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಎರೆಹುಳುಗಳು, ಪಕ್ಷಿಗಳು, ಪ್ರಾಣಿಗಳು, ಹೀಗೆ ಅನೇಕ ಸಸ್ಯಗಳು ರೈತನ ಅಭಿವೃದ್ಧಿಗೆ ನೆರವಾಗ್ತವೆ. ಒಳ್ಳೆ ಆಸಕ್ತಿಯಿಂದ ದುರಭ್ಯಾಸಗಳನ್ನು ಅಂಟಿಸಿಕೊಳ್ಳದಲನೆ, ದುಶ್ಚಟಗಳನ್ನು ದೂರ ಇಟ್ಕೊಂಡು ದುಂದು ವೆಚ್ಚವನ್ನ ಮಾಡದಲನೆ ಬೇಸಾಯದಲ್ಲಿ ತೊಡಸ್ಕೊಂಡ್ರೆ ಬೆಳವಣಿಗೆ ಬೇಡ ಅಂದ್ರೂ ನಮ್ಮ ಜೊತೆಗಿರುತ್ತೆ. ಪರಿಸರಕ್ಕೆ ಪ್ರಿಯವಾದ ಅನೇಕ ಕೆಲಸಗಳನ್ನ ಬೇಸಾಯದಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಬೇಸಾಯ ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿಯೆಲ್ಲ ಸಹಾಯ, ನಿನಗಿದೆ ಎಲ್ಲ ಜೀವಿಗಳ ಸಹಾಯ. ಬೇಸಾಯ ಬೇಸಾಯ ಬೇಸಾಯ.